ಭಾರತದಲ್ಲಿ ಈ ಕಾಯಿಲೆ ಕಾಣಿಸಿಕೊಂಡಿದ್ದು 12 ಆಗಸ್ಟ್ 2019 ಮೊದಲನೇ ಬಾರಿಗೆ ಒಡಿಶಾ ರಾಜ್ಯದಲ್ಲಿ. ಅದೇ ವರ್ಷ ನವೆಂಬರ್ 16 ಅದನ್ನ ದೃಢೀಕರಣ ಮಾಡಿದ್ರು ವಿಜ್ಞಾನಿಗಳು. ಇದಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಈ ಕಾಯಿಲೆ ಇರಲೇ ಇಲ್ಲ. ಹೌದು, 1929 ಅಂದ್ರೆ ಸುಮಾರು 93 ವರ್ಷಗಳ ಹಿಂದೆ ಈ ಕಾಯಿಲೆ ವಿಶ್ವದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಆಫ್ರಿಕಾ ಖಂಡದ ಜಾಂಬಿಯಾ ದೇಶದಲ್ಲಿ ಕಾಣಿಸ್ಕೊಳ್ತು. ಮೊದಲು ಕೆಲವೇ ಕೆಲವು ಆಫ್ರಿಕಾ ದೇಶಗಳಲ್ಲಿ ಇದ್ದಂತ ಕಾಯಿಲೆ ಕ್ರಮೇಣವಾಗಿ ಈ ಜನಗಳು, ದನಗಳು ಮತ್ತೆ ಅವುಗಳ ಉತ್ಪನ್ನಗಳು ಒಂದ್ ಕಡೆಯಿಂದ ಇನ್ನೊಂದು ದೇಶಗಳಿಗೆ ರಫ್ತಾಗ್ತಾ ಇರ್ತವೆ. ಇದ್ರ ಮೂಲಕ ಈಜಿಪ್ತು, ಇಸ್ರೇಲು, ಯುರೋಪಿನ ಕೆಲವೊಂದು ದೇಶಗಳು, ಆಫ್ಘಾನಿಸ್ತಾನ, ರಷ್ಯಾ ಮತ್ತು ಟರ್ಕಿ ದೇಶಗಳಿಗೆ ಇದು ಹರಡ್ತಾ ಹೋಯ್ತು. ಇತ್ತೀಚಿನ ದಿನಗಳಲ್ಲಿ ನಾನು ಹೇಳಿದಾಗ 2019 ಇದು ಭಾರತದಲ್ಲಿ ಮೊದಲನೇ ಬಾರಿಗೆ ಕಾಣಿಸ್ಕೊಳ್ತು. ಜೊತೆಗೆ ಏಷ್ಯಾದ ಇನ್ನಿತರೆ ದೇಶಗಳಾದಂತ ಚೀನಾ ಮತ್ತು ಬಾಂಗ್ಲಾದೇಶ ದೇಶಗಳಲ್ಲೂ ಸಹ ಹರಡ್ತಾ ಹೋಗ್ತಾ ಇದೆ. ನಮ್ಮ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಒಡಿಶಾದಲ್ಲಿ ಕಾಣಿಸ್ಕೊಳ್ತು. ಅದಾದ್ಮೇಲೆ ಛತ್ತೀಸ್ಗಢ, ಮಧ್ಯಪ್ರದೇಶ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ಅಸ್ಸಾಮು, ಆಂಧ್ರಪ್ರದೇಶ, ತೆಲಂಗಾಣ, ಕರ್ನಾಟಕ ಹೀಗೆ ಹಲವಾರು ರಾಜ್ಯಗಳಲ್ಲಿ ಖಚಿತವಾಗಿ ಈ ಕಾಯಿಲೆ ಕಾಣಿಸಿಕೊಂಡಿದ್ದನ್ನ ವಿಜ್ಞಾನಿಗಳು ದೃಢಪಡಿಸಿದ್ದಾರೆ. ಈ ಕಾಯಿಲೆಯ ಮೂಲ ಏನು ಅಂತ ಹೇಳ್ತೀರಾ ಸರ್? ಈ ಕಾಯಿಲೆಯ ಮೂಲ ಅಂತಂದ್ರೆ ನಾವು ಇದು ಒಂದು ಸೂಕ್ಷ್ಮಾಣುವಿನಿಂದ ಬರ್ತಕ್ಕಂಥ ಕಾಯಿಲೆ, ಸೋಂಕು ಕಾಯಿಲೆ. ಇದು ಸಿಡುಬು ಜಾತಿಗೆ ಸೇರಿದಂತಹ ಒಂದು ವೈರಾಣುವಿನ ಕಾಯಿಲೆ. ಈ ಶೀಪ್ ಪಾಕ್ಸ್ ಅಂತ ಹೇಳ್ತೀವಿ, ಗೋಟ್ ಪಾಕ್ಸ್ ಅಂತ ಹೇಳ್ತೀವಿ, ಕೋಳಿಗಳಲ್ಲೂ ಸಹ ಕೋಳಿಗಳ ಪಾಕ್ಸ್ ಅಂತ ಸಿಡುಬು ರೋಗ ಇದೆ. ಈ ಜಾತಿಗೆ ಸೇರಿರ್ತಕ್ಕಂತ ಒಂದು ವೈರಾಣುವಿನ ಪ್ರಭೇದದಿಂದ ಈ ಕಾಯಿಲೆ ಉಂಟಾಗ್ತದೆ. ಇದು ಯಾವ ರೀತಿಯ ಪ್ರಾಣಿಗಳನ್ನ ಬಾಧಿಸ್ತದೆ ಅಂತ ಹೇಳ್ಬೇಕು ಅಂತಂದ್ರೆ, ಈ ರಾಸುಗಳು ಅಂದ್ರೆ ಏನು, ಎತ್ತುಗಳು, ಹಸುಗಳು, ದನಗಳು, ಕರುಗಳನ್ನು ಸಹ ಬಾಧಿಸ್ತದೆ, ಮತ್ತೆ ಎಮ್ಮೆಗಳು. ಅದು ಬಿಟ್ರೆ ಈ ಕಾಯಿಲೆ ಕುರಿ ಮತ್ತು ಮೇಕೆಗಳಲ್ಲಿ ಯಾವುದೇ ರೀತಿಯಾದಂತಹ ಕಾಯಿಲೆಯನ್ನು ಕಂಡು ಬರಲ್ಲ. ಮನುಷ್ಯರಲ್ಲೂ ಸಹ ಇದರ ಒಂದು ಕಾಯಿಲೆ ಏನು ಯಾವುದೇ ರೀತಿಯ ಪರಿಣಾಮ ಬೀರಲ್ಲ. ನಾಯಿ ಮತ್ತು ಬೆಕ್ಕುಗಳಲ್ಲೂ ಸಹ ಈ ಕಾಯಿಲೆ ಬರಲ್ಲ. ಮತ್ತೆ ಈ ಕಾಯಿಲೆ ಯಾವ ರೀತಿಯ ವೈರಾಣುವಿನ ಪ್ರಭೇದ ಅಂತ ನಾವು ಹೇಳ್ತೀವಿ, ಮತ್ತು ಆ ರಾಸುಗಳಲ್ಲಿ ಇರ್ತಕ್ಕಂತಹ ರೋಗ ನಿರೋಧಕ ಶಕ್ತಿ, ಒಂದು ರೋಗಾಣುವಿನ ವಿರುದ್ಧ ಹೋರಾಡತಕ್ಕಂತಹ ಶಕ್ತಿ ಏನಿರ್ತದೆ, ಅದು ಎಷ್ಟು ಪ್ರಮಾಣದಲ್ಲಿದೆ ಅನ್ನೋದ್ರ ಮೇಲೂ ಸಹ ಅದು ಕಾಯಿಲೆಯ ಒಂದು ತೀವ್ರತೆ ಉಂಟಾಗ್ತದೆ. ಮತ್ತೆ ಈ ದೇಸಿ ಹಸುಗಳು, ಸಾಮಾನ್ಯ ನಮ್ಮ ಏನು ಸ್ವದೇಶಿ ಹಸುಗಳು ಅಂತ ಹೇಳ್ತೀವಿ, ಹಳ್ಳಿಕಾರು ಮತ್ತೆ ನಮ್ಮ ದೇಸಿಯ ತಳಿಗಳು, ಇಂತಹ ರಾಸುಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿರೋದ್ರಿಂದ ಮಿಶ್ರ ತಳಿ ರಾಸುಗಳಿಗೆ ನಾವು ಹೋಲಿಕೆ ಮಾಡಿದಾಗ ರೋಗದ ತೀವ್ರತೆ ಕಡಿಮೆ ಇರ್ತದೆ ನಮ್ಮ ದೇಸಿ ಹಸುಗಳು, ಸ್ವದೇಶಿ ಹಸುಗಳು. ಮತ್ತೆ ಚಿಕ್ಕ ವಯಸ್ಸಿನ ಕರುಗಳಲ್ಲಿ ಇದು ವಯಸ್ಕ ಪ್ರಾಣಿಗಳಿಗಿಂತ ಹೆಚ್ಚಿನ ಪ್ರಭಾವವನ್ನು ಉಂಟು ಮಾಡಬಹುದು. ಮತ್ತೆ ಈ ವೈರಾಣುವಿನ ಬಗ್ಗೆ ಹೇಳಬೇಕು ಅಂತಂದ್ರೆ, ಇದು ಸಾಮಾನ್ಯ ಉಷ್ಣಾಂಶದಲ್ಲಿ ನಾವು ರೂಮ್ ಟೆಂಪರೇಚರ್ ಅಂತ ಹೇಳ್ತೀವಿ, ಅದರಲ್ಲಿ ಸ್ಥಿರವಾಗಿರ್ತದೆ, ಇದು ಸ್ಟೇಬಲ್ ಆಗಿರ್ತದೆ. ಮತ್ತೆ ಚರ್ಮದ ಗಂಟುಗಳಲ್ಲಿ 30-35 ದಿನ ಅಂದ್ರೆ ಒಂದು ತಿಂಗಳುಗಳ ಕಾಲ ಆ ವೈರಾಣು ಒಳಗಡೆ ಆ ಚರ್ಮದಲ್ಲೇ ಉಳಿರ್ತಕ್ಕಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಅದು ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಹರಡ್ತಾ ಹೋಗುತ್ತೆ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಹಾಗಂತ ಇದು ವೈರಸ್ಸು ಏನೋ ಒಂಥರ ಒಂದು ವಿಚಿತ್ರವಾದ ಕಾಯಿಲೆ, ಇದನ್ನು ನಾವು ಎದುರಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತನೋ ಅನ್ಕೋಬಾರ್ದು. ಕ್ಷಾರ ಮತ್ತು ಈ ಆಮ್ಲೀಯ ರಸಸಾರ ಅಂತ ಹೇಳ್ತೀವಿ, ಅಸಿಡಿಕ್ ಮತ್ತು ಆಲ್ಕಲೈನ್ pH ಅಲ್ಲಿ ಈ ವೈರಸ್ ಬೇಗ ನಾಶ ಆಗ್ತದೆ. ಇದರ ಮೂಲವನ್ನ ತಿಳಿಸ್ಕೊಟ್ರಿ. ಈಗ ನಮ್ಮ ಏನು ದನಗಳನ್ನು ಸಾಕಿರ್ತಕ್ಕಂತಹ ರೈತ ಬಾಂಧವರಲ್ಲಿ ಮೊದಲನೇದಾಗಿ ಏನೋ ಒಂದು ಒಂದು ದುಗುಡ ಇರುತ್ತೆ, ಈ ರೋಗ ಹೇಗಪ್ಪ ಹರಡ್ಬೋದು, ಇತ್ತೀಚಿನ ವರ್ಷಗಳಲ್ಲಿ ಬಂದಿರತಕ್ಕಂಥ ರೋಗ ಏಕಾಏಕಿ ನಮ್ಮ ರಾಜ್ಯನ ಸೇರ್ಕೊಂಡು ಅಕ್ಕಪಕ್ಕದ ರಾಜ್ಯದಲ್ಲೆಲ್ಲ ಉಲ್ಬಣ ಆಗ್ತಾ ಇದೆ, ಹೆಚ್ಚಾಗ್ತದೆ, ಇದು ಯಾವ ರೀತಿ ಹರಡುತ್ತೆ ಅಂತಕ್ಕಂಥದ್ದು ಅವರ ಒಂದು ಮನಸ್ಸಲ್ಲಿ ಕಾಡ್ತಾ ಇರುತ್ತೆ. ಹಾಗಾದ್ರೆ ಈ ಚರ್ಮ ಗಂಟು ರೋಗ ಹೇಗೆ ಹರಡುತ್ತೆ ಸರ್? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಯಾಕಂದ್ರೆ ಈ ಕಾಯಿಲೆ ಬಹಳ ಬೇಗ ಹರಡ್ತಾ ಇದೆ. ಒಂದು ರಾಜ್ಯದಿಂದ ಒಂದು ತಾಲೂಕಿನಿಂದ ಇನ್ನು ಪಕ್ಕದ ಹಳ್ಳಿಗೆ ಬೇಗ ಹೊರಟೋಗ್ಬಿಡುತ್ತೆ ಒಂದ್ ಕಡೆ ಬಂತು ಅಂದ್ರೆ. ಇದು ಯಾವ ರೀತಿ ಹರಡುತ್ತೆ ಅನ್ನೋದನ್ನ ನಾನು ಸ್ವಲ್ಪ ವಿವರವಾಗಿ ಹೇಳ್ತೀನಿ. ಮುಖ್ಯವಾಗಿ ಯಾವ ರಾಸುಗಳು ಸೋಂಕಿಗೆ ಒಳಗಾಗಿರ್ತವೆ ಅವುಗಳಲ್ಲೇ ವೈರಸ್ ಇರ್ತದೆ, ಅವು ಆರೋಗ್ಯವಂತ ಪ್ರಾಣಿಗಳಿಗೆ ಹರಡತಕ್ಕಂತ ಸಾಧ್ಯತೆ ಯಾವ್ಯಾವ ರೀತಿ ಅಂತ ಹೇಳ್ತೀನಿ. ಈಗ ಯಾವ ಪ್ರಾಣಿ ರೋಗದಿಂದ ನರಳತಾ ಇರ್ತದೆ, ಅದ್ರ ಜೊಲ್ಲಿನಿಂದ, ಅದ್ರ ಮೂಗಿನಲ್ಲಿ ಸ್ರವಿಕೆ ಆಗ್ತಕ್ಕಂತ ದ್ರವದಿಂದ, ಕಣ್ಣಲ್ಲಿ ಕಂಜಂಕ್ಟಿವೈಟಿಸ್ ಆಗುತ್ತೆ, ಕಣ್ಣಲ್ಲಿ ರಸ ಸೋರ್ತಾ ಇರ್ತದೆ, ಅದರಿಂದ, ರಕ್ತದಿಂದ, ಮತ್ತೆ ಹೋರಿ ವೀರ್ಯಗಳು ಅದರಿಂದ ಸಹ ಪಸರಿಸ್ತದೆ. ಹಾಲು ಮತ್ತು ಚರ್ಮದ ಗಂಟುಗಳಲ್ಲೂ ಸಹ ಈ ಹೆಚ್ಚಿನ ವೈರಾಣು ಕಂಡು ಬರ್ತದೆ. ಇನ್ನು ಬಹಳ ಮುಖ್ಯವಾಗಿ ಅಂತಂದ್ರೆ ಈ ಜಾನುವಾರುಗಳ ರಕ್ತ ಇರ್ತಕ್ಕಂತಹ ಕೀಟಗಳು ಮತ್ತೆ ಅವುಗಳ ಮೈ ಮೇಲೆ ವಾಸಿಯಾಗಿರ್ತಕ್ಕಂಥ ಕೆಲವೊಂದು ಪರಾವಲಂಬಿ ಜೀವಿಗಳು ಅಂತ ನಾವು ಹೇಳ್ತೀವಿ. ಈ ಪರಾವಲಂಬಿ ಜೀವಿಗಳು ಅಂದ್ರೆ ಸೊಳ್ಳೆಗಳು, ಅದರಲ್ಲೂ ವಿಶೇಷವಾಗಿ ಕ್ಯೂಲೆಕ್ಸ್ ಮತ್ತು ಏಡಿಸ್ ಜಾತಿಯ ಸೊಳ್ಳೆಗಳು, ಮತ್ತೆ ನೊಣಗಳು. ಆ ನೊಣಗಳ ನಮಗೆ ನಾವು ಹೌಸ್ ಫ್ಲೈ ಅಂತೀವಿ, ಅದ್ರ ಜೊತೆಗೆ ಕೆಲವೊಂದು ವಿಶೇಷವಾದ ಒಂದು ನೊಣಗಳು ಇದಾವೆ, ಸ್ಟೊಮಾಕ್ಸಿಸ್ ಅಂತ ಕರಿತೀವಿ, ಕುದುರೆ ನೊಣ, ಹೆಮಟೋಬಿಯಾ ಅಂತಕ್ಕಂಥ ನೊಣಗಳು, ವಿವಿಧ ಪ್ರಭೇದದ ನೊಣಗಳು. ಮತ್ತು ಉಣ್ಣೆಗಳು, ಹೌದು, ಚರ್ಮದ ಮೇಲೆ ರಕ್ತ ಇರ್ತಕ್ಕಂಥ ಉಣ್ಣೆಗಳು, ಅದರಲ್ಲೂ ರಿಫಿಸೆಫಾಲಸ್ ಮತ್ತು ಆಂಬ್ಲಿಯೋಮಾ ಅಂತಕ್ಕಂಥ ಜಾತಿಯ ಉಣ್ಣೆಗಳಿಂದ ಈ ಕಾಯಿಲೆ ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಹರಡ್ತಾ ಹೋಗುತ್ತೆ. ನಾನು ಆಗ್ಲೇ ಹೇಳಿದಾಗೆ ಈ ಯಾವ ಹೋರಿಗಳಲ್ಲಿ ಸೋಂಕು ಇರ್ತದೋ ಅವುಗಳ ವೀರ್ಯದ ಮುಖಾಂತರ ಇದು ಹಸುಗಳಿಗೆ ಹರಡುತ್ತೆ. ಮತ್ತೆ ಗರ್ಭಾವಸ್ಥೆಯಲ್ಲಿ ಹಸು ಇತ್ತು ಅಂದ್ರೆ ಒಳಗಡೆ ಬೆಳೀತಾ ಇರತಕ್ಕಂತ ಕರುವಿಗೆ ತಾಯಿಯ ರಕ್ತದಿಂದ ಆ ಕರುವಿಗೆ ಸಹ ಹರಡ್ತಕ್ಕಂತ ಸಾಧ್ಯತೆ ಇದೆ. ಮತ್ತೆ ಕಲುಷಿತವಾದಂತಹ ನೀರು ಮತ್ತು ಮೇವಿನ ಮೂಲಕ ಸಹ ಇದು ಕಾಯಿಲೆ ಬಹಳ ಬೇಗ ಹರಡುತ್ತೆ. ಮತ್ತು ಒಂದು ರಾಸು ಇನ್ನೊಂದು ರಾಸುವಿನ ಸಂಪರ್ಕಕ್ಕೆ ಬಂದಾಗ ಹತ್ತಿರದಿಂದ ಏನು ಕಾಂಟೇಜಿಯಸ್ ಡಿಸೀಸ್ ಅಂತ ಆ ರೀತಿಯಲ್ಲೂ ಸಹ ಇದು ಹರಡುವ ಸಾಧ್ಯತೆ ಇರ್ತದೆ. ಇದು ಹರಡುವ ಕ್ರಮ ಹೇಗೆ ಅಂದ್ರೆ ಯಾವ ರೀತಿ ಹರಡುತ್ತೆ ಅಂತ ತಿಳಿಸಿದ್ರಿ. ಚರ್ಮಗಂಟು ರೋಗದ ಸ್ವರೂಪದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡಿ. ಸಾಮಾನ್ಯವಾಗಿ ರೈತರು ಹೇಳ್ಬಿಡ್ತಾರೆ ಇದನ್ನ, ನಾವು ಹಳ್ಳಿ ಕಡೆ ಹೋಯ್ತು ಅಂದ್ರೆ ಸುಮಾರು ಕಾಯಿಲೆಗಳನ್ನ ನಾವು ನೋಡಿದೀವಿ, ನಮ್ಗಿಂತ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅವರು. ಯಾಕೆಂದ್ರೆ ಪ್ರತಿ ಹೊತ್ತು ಅದನ್ನ ನೋಡ್ತಾರೆ. ಆದ್ರೂ ನಾನು ರೈತರ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಮೊದಲದು ರೋಗದ ಸ್ವರೂಪ ಮತ್ತು ಚಿಹ್ನೆಗಳು, ಇದ್ರ ಬಗ್ಗೆ ಮಾತನಾಡುವಾಗ ನಾವು ಈ ಮಾರ್ಬಿಡಿಟಿ ಮತ್ತೆ ಮಾರ್ಟ್ಯಾಲಿಟಿ ಅಂತ ಹೇಳ್ತೀವಿ ನಮ್ಮ ವೈಜ್ಞಾನಿಕವಾಗಿ. ಮಾರ್ಬಿಡಿಟಿ ಅಂತಂದ್ರೆ ಕನ್ನಡದಲ್ಲಿ ಈ ಕಾಯಿಲೆ ಕಾಣಿಸಿಕೊಳ್ಳುವಂತಹ ಶೇಕಡಾವಾರು ಪ್ರಮಾಣ. ಈಗ 100 ರಾಸುಗಳಿತ್ತು ಅಂದ್ರೆ ಅದರಲ್ಲಿ ಎಷ್ಟು ರಾಸುಗಳು ಈ ಕಾಯಿಲೆಯಿಂದ ನರಳುತ್ತವೆ, ಇದು ಒಂದು 10-20% ಇರ್ತದೆ. ಅಂದ್ರೆ 100 ರಾಸುಗಳಿದ್ದಾವೆ ಅಂದ್ರೆ ಒಂದು 10 ರಾಸುಗಳಿಗೆ ಅಥವಾ 20 ರಾಸುಗಳಿಗೆ ಈ ಕಾಯಿಲೆ ಬರಬಹುದು. ಮತ್ತೆ ಸಾವು ನೋವಿನ ಶೇಕಡ ಪ್ರಮಾಣ ಅಂತ ಹೇಳ್ತೀವಿ ಮಾರ್ಟಾಲಿಟಿ ಅಂತ, ಇದು 1-5% ಮಾತ್ರ ಇರ್ತದೆ. ಅಂದ್ರೆ ಅಷ್ಟು ಭೀಕರ ಕಾಯಿಲೆ ಅಲ್ಲ ಅಂತ ನಾನು ಹೇಳ್ತಾ ಇರೋದು. ಯಾಕೆಂದ್ರೆ ಏನು ಒಂದು 100 ರಾಸುಗಳಿಗೆ ಬಂತು ಅಂದ್ರೆ 1-5 ರಾಸುಗಳು ರೋಗಕ್ಕೆ ತುತ್ತಾಗಬಹುದು. ಸಾವಿನ ಪ್ರಮಾಣ ಕಡಿಮೆ ಇದ್ರು ಸಹ ಇದರಲ್ಲಿ ಸಮಸ್ಯೆ ಏನಾಗ್ತದೆ ಅಂತ ಅಂದ್ರೆ ಈ ರೈತರು ಅವರು ಹೇಳ್ತಾ ಇರ್ತಾರೆ. ಯಾಕೆಂದ್ರೆ ಈ ಸಾವಿನ ಪ್ರಮಾಣ ಇಲ್ಲ ಅಂದ ತಕ್ಷಣ ಏನು ಆ ಸಮಸ್ಯೆನೆ ಇಲ್ಲ ಅಂತ ಅಲ್ಲ. ಯಾಕೆಂದ್ರೆ ಆ ರೋಗದಿಂದ ನರಳತಕ್ಕಂತಹ ಪ್ರಾಣಿಗಳು ಜಾನುವಾರುಗಳಲ್ಲಿ ಹಾಲಿನ ಉತ್ಪಾದನೆ ತುಂಬಾ ಕಡಿಮೆ ಆಗ್ಬಿಡುತ್ತೆ. ಹಾಗಾಗಿ ಅವರಿಗೆ ಏನು ಆರ್ಥಿಕ ನಷ್ಟ ಅಥವಾ ಎಕನಾಮಿಕಲ್ ಲಾಸ್ ಅಂತಕ್ಕಂಥದ್ದು, ಅದರಿಂದನೂ ಸಾಕಷ್ಟು ಅವರು ತೊಂದರೆಗೆ ಒಳಗಾಗ್ತಾರೆ. ಮತ್ತೆ ಇನ್ನೊಂದು ಪ್ರಾಬ್ಲಮ್ ಏನಂತ ಅಂದ್ರೆ ಈ ಉಳ್ಕೊಂಡ್ರು ಸಹ ಕಾಯಿಲೆಯಿಂದ ಸರಿಯಾದ ಆರೈಕೆಯನ್ನ ಕೊಡದೇ ಇದ್ರೆ, ಸರಿಯಾದ ಒಂದು ಚಿಕಿತ್ಸೆಯನ್ನ ನೀಡದೇ ಇದ್ರೆ ಅವುಗಳಲ್ಲಿ ದೀರ್ಘಕಾಲೀನ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ. ಅಂದ್ರೆ ಉದಾಹರಣೆಗೆ ಈಗ ಹಸು ಅಂತ ಅನ್ಕೊಂಡ್ರೆ ಬಂಜೆತನ ಅಂತ ನಾವ್ ಹೇಳ್ತೀವಿ, ಇನ್ಫರ್ಟಿಲಿಟಿ. ಮತ್ತೆ ಬೆದೆಗೆ ಬಾರದೇ ಇರತಕ್ಕಂಥದ್ದು ಆನಿಸ್ಟ್ರಸ್ ಅಂತೀವದು. ಮತ್ತೆ ಅಭಾಷಣ ಆಗ್ತಕ್ಕಂಥದ್ದು ಕಂದಾಕೋದು, ಹೌದು, ಗರ್ಭಪಾತ. ಮತ್ತೆ ಶರೀರದ ತೂಕ ಇಳಿದು ಬಿಡುತ್ತೆ, ತುಂಬಾ ವೀಕ್ ಆಗ್ತವೆ ಹಸುಗಳು. ಮತ್ತೆ ಸಂಕ್ರಮಣಕ್ಕೆ ಬಳಸ್ತಕ್ಕಂತಹ ಗೂಳಿಗಳು ಏನಂತ ಏನು ಹೋರಿ ಅಂತ ಹೇಳ್ತೀವಲ್ಲ, ಅಂಥವುಗಳಲ್ಲಿ ಸಂತಾನ ಉತ್ಪತ್ತಿ ಸಾಮರ್ಥ್ಯ ಕಡಿಮೆ ಆಗ್ತದೆ. ಹಾಗೆ ಈ ವಿವಿಧ ರೀತಿಯಾದಂತಹ ಒಂದು ದೀರ್ಘಕಾಲೀನ ಆರೋಗ್ಯ ಸಮಸ್ಯೆಗಳು ಬಂದು ಒಂದ್ ರೀತಿ ರೈತರಿಗೆ ಇವು ಬಹಳ ಹೊರೆ ಆಗ್ಬಿಡ್ತವೆ. ಅಂದ್ರೆ ಆ ಸಮಯದಲ್ಲಿ ಕರೆಕ್ಟ್ ಆಗಿ ನಾವು ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ದ ಸಂದರ್ಭ, ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಗಮನವನ್ನ ಹರಿಸಬೇಕು ಅಂತ. ಸರ್, ಇದುವರೆಗೆ ಇದರದ ಸ್ವರೂಪ ಹೇಗಿರುತ್ತೆ ಅಂತ ತಿಳಿಸಿದ್ರಿ, ಇನ್ನು ಈ ರೋಗದ ನಿರ್ದಿಷ್ಟ ಲಕ್ಷಣಗಳು ಯಾವುದು, ಈ ಅಂಶಗಳನ್ನ ನಮ್ಮ ರೈತ ಬಾಂಧವರು ಗಮನಿಸೋದು ಹೇಗೆ ಅಂತ ತಿಳಿಸ್ಕೊಡಿ. ನಾನು ಈಗ ಸ್ವರೂಪ ಚಿಹ್ನೆಗಳು ಹೇಳ್ತಾ ಇದ್ದೆ. ಇದೇ ಕಾಯಿಲೆಗೆ ಕೆಲವೊಂದು ಎಲ್ಲಾ ಕಾಯಿಲೆಗಳು ಇರತಕ್ಕಂತ ಸಮಸ್ಯೆಗಳು ಇರ್ತವೆ. ಬಟ್ ವಿಶೇಷವಾಗಿ ನಾವು ಈ ಲಂಪಿ ಸ್ಕಿನ್ ಡಿಸೀಸ್ ಅನ್ನೇ ತಗೊಂಡಾಗ ನಾವು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ಇನ್ಕ್ಯುಬೇಷನ್ ಪೀರಿಯಡ್ ಅಂದ್ರೆ ರೈತರಿಗೆ ಇದು ರೋಗ ಪೂರ್ವ ಅವಧಿ ಅಂತ ಹೇಳ್ಬೋದು. ಅಂದ್ರೆ ಇವತ್ತು ಆ ವೈರಾಣು ಆ ರಾಸುವಿನ ಒಳಗಡೆ ಪ್ರವೇಶ ಪಡೆದ್ರೆ ಅದು ಮೊದಲನೇ ಬಾರಿಗೆ ಯಾವಾಗಾದ್ರೂ ಚಿಹ್ನೆಯನ್ನ ತೋರಿಸುತ್ತೋ ಆ ಮಧ್ಯದ ಅವಧಿಯನ್ನ ನಾವು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಕರಿತೀವಿ. ಇದೆಲ್ಲ ಕಾಯಿಲೆಗಳಿಗೂ ನಾವು ವಿವರಿಸ್ತೀವಿ. ಲಂಪಿ ಸ್ಕಿನ್ ಡಿಸೀಸ್ಗೆ ಅಥವಾ ಚರ್ಮದ ಗಂಟು ರೋಗಕ್ಕೆ 1-2 ವಾರಗಳಷ್ಟು ಕಾಲದಲ್ಲಿ ಈ ಇನ್ಕ್ಯುಬೇಷನ್ ಪೀರಿಯಡ್ ಇರ್ತದೆ. ಒಂದು ಸಲ ಈ ಇನ್ಕ್ಯುಬೇಷನ್ ಪೀರಿಯಡ್ ಮುಗಿದ ಆದಮೇಲೆ ಅವುಗಳು ರೋಗ ಲಕ್ಷಣಗಳನ್ನ ತೋರಿಸೋದಕ್ಕೆ ಪ್ರಾರಂಭಿಸ್ತವೆ. ಈ ಕಾಯಿಲೆಯಲ್ಲಿ ಅಲ್ಪಾವಧಿ ಕಾಯಿಲೆ, ಅಲ್ಪ ದೀರ್ಘಾವಧಿ ಕಾಯಿಲೆ ಮತ್ತೆ ದೀರ್ಘಾವಧಿ ಕಾಯಿಲೆ ಅಂತ ಹೇಳ್ತೀವಿ, 3 ರೂಪಗಳಂತ. ಅಂದ್ರೆ ಅಲ್ಪಾವಧಿ ಅಂದ್ರೆ ನಾವು ಸೈಂಟಿಫಿಕ್ ಟರ್ಮ್ಸ್ ಅಲ್ಲಿ ಹೇಳುವಾಗ ಅಕ್ಯೂಟ್ ಫಾರ್ಮ್ ಆಫ್ ದ ಡಿಸೀಸ್, ಒಂದು 2-3 ದಿನ ಇತ್ತು ಅಂದ್ರೆ ಅಲ್ಪಾವಧಿ ಡಿಸೀಸ್. ಅಲ್ಪ ದೀರ್ಘಾವಧಿ ಅಂತಂದ್ರೆ ಸಬ್ ಅಕ್ಯೂಟ್ ಫಾರ್ಮ್ ಅಂತ ಬರ್ತದೆ, ಅದು ಒಂದು ಇನ್ನೊಂದು 2-3 ದಿನಗಳು ಕಾಣಿಸಬಹುದು. ಇನ್ನು ದೀರ್ಘಾವಧಿ ಕಾಯಿಲೆಗಳು ಅಂತ ಅಂದ್ರೆ ಒಂದು ವಾರಗಟ್ಟಲೆ ಇರ್ತದೆ. ಆ ರೀತಿನೂ ಸಹ ಈ ರಾಸುಗಳು ಅದರಿಂದ ನರಳುತ್ತೆ. ಮೊಟ್ಟ ಮೊದಲನೇ ಬಾರಿಗೆ ಈಗ ಚರ್ಮದ ಗಂಟು ರೋಗದಿಂದ ಬಳಲುವ ರಾಸುಗಳಲ್ಲಿ ಕಾಣಿಸಿಕೊಂಡು ಇನ್ಕ್ಯುಬೇಷನ್ ಪೀರಿಯಡ್ ಮುಗೀತು, ಯಾವ ರೀತಿಯ ಲಕ್ಷಣಗಳು ಕಾಣಿಸ್ತವೆ ಅಂದ್ರೆ ಮೊದಲಿಗೆ ಜ್ವರ ಕಾಣಿಸ್ಕೊಳ್ತದೆ. ಜ್ವರ ಕಾಣಿಸ್ಕೊಂಡ ತಕ್ಷಣ ಸಾಮಾನ್ಯವಾಗಿ ಅವು ಏನು ರಾಸುಗಳು ಆ ಮೇವು ತಿನ್ನೋದನ್ನ ಬಿಟ್ಬಿಡ್ತವೆ, ಆಮೇಲೆ ಮಂಕ್ ಆಗ್ತವೆ, ವೀಕ್ ಆಗ್ತವೆ ಅಂತ ಹೇಳ್ತಾರೆ. ಈ ಜ್ವರ ಬಂದ ಒಂದು 2-3 ದಿನಗಳ ಒಳಗಾಗಿ ಚರ್ಮದಲ್ಲಿ ಗಂಟುಗಳು ಕಾಣೋದಕ್ಕೆ ಪ್ರಾರಂಭ ಮಾಡ್ತವೆ. ಅದಕ್ಕೆ ನಾವು ಈ ಕಾಯಿಲೆಯನ್ನ ಚರ್ಮದ ಗಂಟು ರೋಗ, ಈವನ್ ಇಂಗ್ಲಿಷ್ ಅಲ್ಲೂ ನಾವು ಲಂಪಿ ಸ್ಕಿನ್ ಅಂತ ಹೇಳ್ತೀವಿ. ಇದು ಬಂದ ತಕ್ಷಣ ಏನಾಗ್ತವೆ, ರಾಸುಗಳು ಬಹಳ ಪೇನ್ಫುಲ್ ಕಂಡೀಷನ್, ತುಂಬಾ ನೋವಾಗ್ತದೆ ಆ ರಾಸುಗಳಿಗೆ, ಚರ್ಮ ಎಲ್ಲ ಊದ್ಕೊಂಡ್ಬಿಟ್ಟಿರ್ತದಲ್ಲ, ಅವು ಸೊರಗೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಯಾಕಂದ್ರೆ ಮೇವು ತಿಂತಾ ಇರಲ್ಲ, ಅದರ ಮೇಲೆ ಅವುಗಳಿಗೆ ಸಾಕಷ್ಟು ನೋವಿರ್ತದೆ, ಆ ಗಂಟಲೆಲ್ಲ ನೋವಿರ್ತದೆ. ಮತ್ತೆ ಇದ್ರ ಜೊತೆಗೆ ಕಾರ್ನಿಯಲ್ ಒಪ್ಯಾಸಿಟಿನೂ ಸಹ ಕಾಣಿಸ್ಬೋದು. ಕಾರ್ನಿಯಲ್ ಒಪ್ಯಾಸಿಟಿ ಅಂತಂದ್ರೆ ಈ ನೇತ್ರ ಪಟಲ ಅಂತ ಹೇಳ್ತೀವಿ ನಾವು ಕಾರ್ನಿಯ, ಅದರಲ್ಲಿ ಪಾರದರ್ಶಕತೆ ಇಲ್ಲದೇ ಆಗ್ಬೋದು, ಅಥವಾ ಒಂಥರ ಕ್ಲೌಡಿನೆಸ್ ಅಂತ ಹೇಳ್ತೀವಿ, ಒಂಥರ ಕಾಣಿಸ್ದಂಗೆ ಮಂಜಾದಂಗೆ. ಮತ್ತೆ ಕಾಲಿನಲ್ಲಿ ಊತ ಕಂಡು ಬರಬಹುದು, ಎದೆ ಭಾಗದಲ್ಲಿ ನೀರ್ ತುಂಬಿಕೊಳ್ತಕ್ಕಂಥದ್ದು. ಮತ್ತೆ ದುಗ್ಧರಸ ಗ್ರಂಥಿಗಳು ಅಂತ ಹೇಳ್ತೀವಿ ನಾವು, ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ, ಲಿಂಫ್ ನೋಡ್ಸ್ ಅಂತ. ಆ ಲಿಂಫ್ ನೋಡ್ಸ್ ಗಳು ಚರ್ಮದ ವಿವಿಧ ಭಾಗಗಳಲ್ಲಿ ಕೀವು ಊದ್ಕೋಬಹುದು, ಮತ್ತೆ ಕೀವಿನಿಂದ ಸಹ ತುಂಬಿಕೋಬಹುದು. ಆರಂಭದಲ್ಲಿ ನಾನು ಹೇಳ್ದಂಗೆ ಸಾಕಷ್ಟು ನೋವಿರ್ತದೆ ಅದು. ಈ ಗಂಟುಗಳು ಎಲ್ಲೆಲ್ಲಿ ಕಾಣಿಸ್ಕೊಳ್ತವೆ ಸಾಮಾನ್ಯವಾಗಿ ಅಂತಂದ್ರೆ, ಮೂತಿಯ ಭಾಗ ಅಂದ್ರೆ ಬಾಯಿನ ಭಾಗದಲ್ಲಿ, ಮೂಗಿನ ಹೊಳ್ಳೆ, ಬೆನ್ನಿನ ಭಾಗ, ಕಾಲು, ವೃಷಣ ಚೀಲ ಅಥವಾ ಏನು ಸ್ಕ್ರೋಟಮ್ ಅಂತ ಹೇಳ್ತೀವಿ ಅಲ್ಲಿ, ಗುದ ಭಾಗದಲ್ಲಿ, ಕಣ್ಣಿನ ರೆಪ್ಪೆಯಲ್ಲಿ, ಕೆಚ್ಚಲು, ಬಾಲ ಮತ್ತು ಕತ್ತಿನ ಭಾಗಗಳಲ್ಲಿ ಕಂಡುಬರ್ತಕ್ಕಂಥದ್ದು ನಾವು ನೋಡಿದೀವಿ. ಹಾಗೆ ಈ ಗಂಟುಗಳು ಹೇಗಿರ್ತವೆ ಅಂದ್ರೆ, ಮುಟ್ಟದಕ್ಕೆ ನಾವು ಮುಟ್ಟು ನೋಡ್ತು ಅಂದ್ರೆ ಅದು ಸ್ಪರ್ಶಿಸಲು ಬಹಳ ಗಟ್ಟಿಯಾಗಿರ್ತವೆ, ಫರ್ಮ್ನೆಸ್ ಅಂತ ಹೇಳ್ತೀವಿ, ಫರ್ಮ್ ಅಂಡ್ ಹಾರ್ಡ್ ಅಂತ ಆತರ. ಮತ್ತೆ ಚರ್ಮದ ಸಾಮಾನ್ಯ ಏನು ಸರ್ಫೇಸ್ ಇರ್ತದೋ ಆ ಮೇಲ್ಮೈಗಿಂತ ಉಬ್ಬಿದಂಗೆ ಕಾಣಿಸುತ್ತೆ. ಆದ್ರೆ ಏನಿಲ್ಲ, ದೂರದಿಂದಾನೇ ಕಾಣಿಸ್ಬಿಡ್ತದೆ ಈ ಕಾಯಿಲೆ, ಈ ಬಾಸಿಗೆ ಬಂದಿದೆ ಚರ್ಮದ ಗಂಟು ಕಾಯಿಲೆ ಅಂತ. ಮತ್ತೆ ಇದು ದಿನ ಕಳೆದ ಹಾಗೆ, ದಿನ ಕಳೆದ ಹಾಗೆ ಏನಾಗುತ್ತೆ, ಗಂಟುಗಳು ವಾಸಿ ಆಗ್ತಾ ಹೋಗ್ತವೆ. ಒಂದು ವಾರ ಎರಡು ವಾರ ಆದ್ಮೇಲೆ ಅದ್ರ ಮೇಲೆ ಒಂದ್ ರೀತಿ ಹೊಟ್ಟಿನ ರೀತಿಯಲ್ಲಿ ಒಂದು ಬಿಳಿಯ ಪದಾರ್ಥ ಕಂಡು ಬರ್ತದೆ, ಅದು ಚರ್ಮದಿಂದ ಬೇರ್ಪಡುತ್ತೆ. ಇದು ಒಳ್ಳೆಯ ಲಕ್ಷಣ ಅಂದ್ರೆ ವಾಸಿ ಆಗ್ತಾ ಇದೆ ಅಂತ. ಕೆಲವೊಂದ್ಸಲ ಏನಾಗ್ತದೆ ಅಂದ್ರೆ, ಇದಕ್ಕೆ ವ್ಯತಿರಿಕ್ತವಾಗಿ ಆ ಗಂಟಿನ ಒಳಭಾಗದಲ್ಲಿ ನಾವು ಅವಕಾಶವಾದಿ ರೋಗಾಣುಗಳು ಅಂತ ಕರಿತೀವಿ, ಆಪರ್ಚುನಿಸ್ಟಿಕ್ ಪ್ಯಾಥೋಜನ್ಸ್ ಅಂತ. ಅಂದ್ರೆ ಯಾವಾಗ ರಾಸುವಿನ ಒಂದು ಏನು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೋ, ಆ ಇಮ್ಯುನಿಟಿ ಆ ರೋಗದೊಂದಿಗೆ ಹೋರಾಡ್ತಕ್ಕಂಥ ಶಕ್ತಿ ಕಡಿಮೆ ಆಗುತ್ತೋ, ಅಲ್ಲೆಲ್ಲೆಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಅದನ್ನೇ ಕಾಯ್ತಾ ಕೂತಿರ್ತವೆ, ಅವೆಲ್ಲವೂ ಮಲ್ಟಿಪ್ಲೈ ಆಗಿ ಆ ರೋಗದೊಂದಿಗೆ ಸೇರ್ಕೊಬಿಡ್ತವೆ. ಇದನ್ನ ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಕರಿತೀವಿ. ಆಗ ಏನಾಗುತ್ತೆ, ಆ ಗಂಟಿನ ಒಳಭಾಗದಲ್ಲಿ ಕೀವು ತುಂಬಿಕೊಳ್ತಕ್ಕಂಥದ್ದು, ಅದು ಇನ್ನೂ ಒಂದ್ ರೀತಿ ಆಬ್ಸೆಸ್ ಅಂತ ಹೇಳ್ತೀವಿ, ಆ ಕೀವಿನ ಗೆಡ್ಡೆ ಆಗ್ತಕ್ಕಂಥದ್ದನ್ನು ಸಹ ನಾವು ಕಂಡು ಬರಬಹುದು. ಅದ್ರ ಜೊತೆಗೆ ಸಾಮಾನ್ಯವಾಗಿ ನಾವು ಇದು ಕ್ಯುಟೇನಿಯಸ್ ಅಂತ ಹೇಳ್ತೀವಿ, ಚರ್ಮದ ಗಂಟು ರೋಗ ಅಂದ್ರೂ ಸಹ ಕೆಲವೊಂದ್ಸಲ ಇದು ಅದರ ಒಳಭಾಗದಲ್ಲಿ ಇರ್ತಕ್ಕಂತಹ ಸ್ನಾಯುಗಳಿಗೂ ಸಹ ಅಲ್ಲಿ ತನಕನು ಹರಡ್ತಕ್ಕಂತ ಸಾಧ್ಯತೆ ಇದೆ, ದಿನ ಕಳೆದಂಗೆ ಅದು ವಾಸಿ ಆಗದೆ ಇದ್ರೆ. ಮತ್ತೆ ಇದು ಆಗ್ಲೇ ಹೇಳಿದಾಗೆ ಕೆಲವೊಂದ್ಸಲ ಇದು ಬೇರೆ ಅಂಗಾಂಗಗಳಿಗೆ ಹರಡ್ಬಿಡ್ತದೆ. ಉದಾಹರಣೆಗೆ ನಾವು ಮ್ಯಾಸ್ಟೈಟಿಸ್ ಅಂತ ಹೇಳ್ತೀವಿ, ಕೆಚ್ಚಲು ಬಾವು ಬರಬಹುದು, ಪುಪ್ಪುಸಗಳ ಸೋಂಕು ಅಂತ ಹೇಳ್ತೀವಿ, ಶ್ವಾಸಕೋಶದಲ್ಲಿ ನ್ಯುಮೋನಿಯಾ ಆಗಿ ಚರ್ಮದ ಗಂಟು ರೋಗದಿಂದ ಹಸು ಸಾಯದೇ ಇದ್ರು ಸಹ ಆ ನ್ಯುಮೋನಿಯಾ ಆಗಿ ಅಥವಾ ಸೆಕೆಂಡರಿ ನಾನು ಆಗ್ಲೇ ಹೇಳಿದೆ ಆಪರ್ಚುನಿಸ್ಟ್ ಅವಕಾಶವಾದಿ ಬ್ಯಾಕ್ಟೀರಿಯಾಗಳ ಒಂದು ಸೋಂಕಿಗೆ ಒಳಗಾಗಿ ಬೇರೆ ಸಮಸ್ಯೆಗಳಿಗೆ ಒಳಗಾಗಬಹುದು. ಈಗ ಅದರಲ್ಲಿ ನಾನು ಹೇಳಿದಂಗೆ ನ್ಯುಮೋನಿಯಾ ಆಗ್ಬಹುದು, ಬೇರೆ ಇನ್ಫೆಕ್ಷನ್ಸ್ಗಳಾಗ್ಬಹುದು ಬೇರೆ ಬೇರೆ ಭಾಗದಲ್ಲಿ, ಅದರಿಂದ ರಾಸು ಚಿಕಿತ್ಸೆಗೆ ಸ್ಪಂದಿಸದೆ ಲೇಟ್ ಆಗ್ಬಿಟ್ರೆ ಅದು ಸಾವಿಗೂ ಸಹ ಉಂಟಾಗಬಹುದು. ಈ ರೀತಿ ನಾವು ನಿರ್ದಿಷ್ಟವಾದಂತಹ ಲಕ್ಷಣಗಳನ್ನ ಗಮನಿಸಬಹುದು. ಈ ಕಾಯಿಲೆಯನ್ನ ಪತ್ತೆ ಮಾಡೋದು ಹೇಗೆ ಅಂತ ಹೇಳಿ ಸರ್? ದೂರದಿಂದ ಕೆಲವೊಂದು ಸಂದರ್ಭದಲ್ಲಿ ಬಹಳ ಸುಲಭವಾಗಿ ನಾವು ಚರ್ಮದ ಗಂಟು ರೋಗವನ್ನ ಪತ್ತೆ ಹಚ್ಚಬಹುದು ಅಂತ. ಆದ್ರೆ ಯಾಕೆ ನಾವು ಇದು ಡಯಾಗ್ನೋಸಿಸ್ ನ ಮಾಡಬೇಕು, ಲ್ಯಾಬೊರೇಟರಿಗೆ ಕಳಿಸಿ ಇದು ಚರ್ಮದ ಗಂಟು ರೋಗನೇ ಅಥವಾ ಬೇರೆದೇ ಅಂತ ಯಾಕೆ ಮಾಡಬೇಕು ಅಂತಂದ್ರೆ, ಕೆಲವೊಂದು ಕಾಯಿಲೆಗಳು ಇದೇ ಕಾಯಿಲೆಯನ್ನ ಹೋಲ್ತವೆ. ಉದಾಹರಣೆಗೆ ನಾನು ಆಗ್ಲೇ ಕಂಜಂಕ್ಟಿವೈಟಿಸ್ ಆಗುತ್ತೆ ಮೂಗಿನಲ್ಲಿ, ಮತ್ತೆ ಬಾಯಿಯಲ್ಲಿ ಜೊಲ್ ಸುರಿತಾ ಇರಬಹುದು, ಅವು ಸಾಮಾನ್ಯವಾಗಿ ಕಾಲು ಬಾಯಿ ಜ್ವರದಲ್ಲೂ ಸಹ ಕಾಣಿಸ್ತದೆ. ಆಮೇಲೆ ಕೆಲವೊಂದ್ಸಲ ಈ ಕಜ್ಜಿ ಅಂತ ಹೇಳ್ತೀವಿ, ಇಸುಬು ಮತ್ತೆ ಕಜ್ಜಿ ಫಂಗಲ್ ಇನ್ಫೆಕ್ಷನ್ಸ್ ಆದಾಗ್ಲೂ ಚರ್ಮದ ಮೇಲೆ ಈ ಬಿಳಿಯ ಹೊಟ್ಟಿನಂತ ಒಂದು ಪದಾರ್ಥ ಇರ್ತದೆ, ಮತ್ತೆ ಊದ್ಕೊಂಡಿರ್ತದೆ. ನಮ್ಮ ಅನುಭವದಲ್ಲೇ ಬಂದಂತ ಒಂದು ಇದು ಅಂತ ಅಂದ್ರೆ ಏನಂದ್ರೆ, ಈ ಜೇನುಗಳು ಕಚ್ಚಿದ್ರೆ, ಜೇನು ಕಚ್ಚಿಕೊಂಡ್ಬಿಟ್ರೆ ಅದರಲ್ಲಿ ಉಂಟಾಗ್ತಕ್ಕಂತಹ ಗಂಟುಗಳು ಸಹ ಲಕ್ಷಣವನ್ನ ಹೋಲೋದ್ರಿಂದ ಈ ನಿರ್ದಿಷ್ಟವಾಗಿ ಇದು ಚರ್ಮದ ಗಂಟು ರೋಗನೇ ಅಂತಕ್ಕಂಥದನ್ನ ಖಾತ್ರಿ ಪಡಿಸ್ಕೊಳ್ಳೋದಕ್ಕೆ ನಾವು ಕೆಲವೊಂದು ಸಲ ಸ್ಯಾಂಪಲ್ ಗಳನ್ನ ತಗೋಬೇಕಾಗತ್ತೆ, ಲ್ಯಾಬೊರೇಟರಿಗೆ ಕಳಿಸಬೇಕಾಗತ್ತೆ, ಮತ್ತೆ ಅದನ್ನ ಕನ್ಫರ್ಮೇಶನ್ ಮಾಡಬೇಕಾಗ್ತದೆ. ಇನ್ನು ದೃಢೀಕರಿಸೋದು ಹೇಗೆ ಅಂತಂದ್ರೆ, ಒಂದು ಈ ಕಾಯಿಲೆ ಬರ್ತಕ್ಕಂಥದ್ದು ಕೇಪ್ರಿಪಾಕ್ಸ್ ಅಂತಕ್ಕಂಥ ವೈರಾಣುವಿನಿಂದ. ಕೇಪ್ರಿಪಾಕ್ಸ್ ವೈರಾಣುವನ್ನ ನಾವು ಈ ಒಂದು ಚರ್ಮದ ಗಂಟು ರೋಗದಲ್ಲಿ ನಾವು ಪ್ರೂವ್ ಮಾಡಬೇಕು. ಅದು ಪ್ರೂವ್ ಮಾಡೋದಕ್ಕೆ ಹಲವಾರು ಲ್ಯಾಬೊರೇಟರಿ ಟೆಸ್ಟ್ ಗಳು ಇದಾವೆ. ಬಹಳ ಮುಖ್ಯವಾಗಿ ಒಂದು ನಾವು PCR ಅಂತ ಟೆಸ್ಟ್ ಅನ್ನ ಮಾಡ್ತೀವಿ. ನಿಮ್ಮ ನಮ್ಮ ರೈತರಿಗೆಲ್ಲ ಗೊತ್ತು ಅದು. ಈ ಕರೋನಾ ಬಂದಂತ ಸಂದರ್ಭದಲ್ಲಿ ಸ್ಯಾಂಪಲ್ ನ ತಗೊಂಡು PCR ಟೆಸ್ಟ್ ಮಾಡ್ತಾ ಇದ್ರು. ಅದು RT-PCR ಅಂತ ಇದ್ರು, ಯಾಕೆಂದ್ರೆ ಆ ವೈರಾಣು RNA ವೈರಾಣು. ಅದು ವೈರಾಣು ಅಲ್ಲಿ ಎರಡ್ ತರ ಇರ್ತದೆ, ಈ ವೈರಾಣು DNA ವೈರಾಣು. ಅದಕ್ಕೆ ಇದಕ್ಕೆ ನೇರವಾದ ಒಂದು PCR ಟೆಸ್ಟ್ ಬರ್ತದೆ, ಅದನ್ನ ತಗೊಂಡು ಪರೀಕ್ಷೆ ಮಾಡಬಹುದು. ಇದಲ್ದನೆ ವಿಜ್ಞಾನಿಗಳು ಈ ವೈರಾಣುವಿನ ಸಂವರ್ಧನೆ ಮಾಡತಕ್ಕಂತ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆದ್ರೆ PCR ಅಂತೂ ಸಾಮಾನ್ಯವಾಗಿ ಎಲ್ಲ ಕಡೆ ಮಾಡ್ತಕ್ಕಂತ ಪರೀಕ್ಷೆ. ಇದನ್ನ ರೋಗವನ್ನ ಪತ್ತೆ ಮಾಡುವಿಕೆಯನ್ನ ಗುರುತಿಸೋದು ಹೇಗೆ ಅಂತಂತೇಳಾದಿತ್ತು. ಈಗ ನಾವು ಯಾವುದೇ ಒಂದು ಕಾಯಿಲೆ ಅಥವಾ ಈ ರೋಗ ಬರೋಕ್ಕಿಂತ ಮುಂಚೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೇವೆ. ಹಂಗೆ ಈ ರೋಗವನ್ನ ಬಾರದಂತೆ ತಡೆಗಟ್ಟದ ಹೇಗೆ, ಒಮ್ಮೆ ಕಾಣಿಸ್ಕೊಳ್ತು, ಈ ಕಾಣಿಸ್ಕೊಂಡಂತಹ ಸಂದರ್ಭದಲ್ಲಿ ಇದನ್ನ ನಿಯಂತ್ರಣ ಮಾಡುವಂತಹ ಕ್ರಮ ಹೇಗೆ ಅನ್ನೋ ವಿಚಾರನ ತಿಳಿಸ್ಕೊಡಿ. ಬಹಳ ಒಳ್ಳೆ ಪ್ರಶ್ನೆ. ಯಾಕೆಂದ್ರೆ ನಿಯಂತ್ರಣ ಮಾಡೋದು ಬಹಳ ಮುಖ್ಯ. ಯಾಕೆಂದ್ರೆ ನಾವು ಒಂದು ರಾಸು ಸಫರ್ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಸುಮ್ಮನಿರಕ್ಕಾಗಲ್ಲ, ಮಿಕ್ತವನ್ನು ರಕ್ಷಿಸಬೇಕಾಗ್ತದೆ. ಈಗ ಮುಖ್ಯವಾಗಿ ಇದನ್ನ ಯಾವ ರೀತಿ ಚಿಕಿತ್ಸೆ ಮಾಡಬೇಕು ಅಂತ ಹೇಳ್ಬಿಡ್ತೀನಿ. ಒಂದ್ಸಲ ಇದು ಬಂದ ಮೇಲೆ ಅದೇ ಒಂದು ನಿಯಂತ್ರಣ, ಅದು ಅದ್ರ ಜೊತೆಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಹೇಳ್ತೀನಿ. ಇದು ವೈರಸ್ ಕಾಯಿಲೆ, ಬಟ್ ಆಂಟಿ ವೈರಲ್ ಸಬ್ಸ್ಟೆನ್ಸ್ ಅಥವಾ ಔಷಧಿಗಳ ಚಿಕಿತ್ಸೆ ಲಭ್ಯ ಇಲ್ಲ. ರೋಗ ಲಕ್ಷಣಗಳ ಆಧಾರದ ಮೇಲೆ ಏನ್ ಮಾಡ್ತಾರೆ ಪಶುವೈದ್ಯರು, ನಾನಾಗ್ಲೇ ಹೇಳಿದೆ, ಅವಕಾಶವಾದಿ ಬ್ಯಾಕ್ಟೀರಿಯಾಗಳು, ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದಾಗ ಆ ಬ್ಯಾಕ್ಟೀರಿಯಾಗಳ ವಿರುದ್ಧ ನಾವು ಆಂಟಿಬಯೋಟಿಕ್ಸ್ ಅನ್ನ ಕೊಡಬೇಕಾಗ್ತದೆ. ಮತ್ತೆ ಜ್ವರ ಇದ್ದಾಗ ಜ್ವರ ಶಮನಕಾರಿ ಅಥವಾ ಆಂಟಿಪೈರೆಟಿಕ್ಸ್ ಅಂತ ಹೇಳ್ತೀವಿ, ಅವನ್ನ ಬಳಸಬೇಕು. ಪೇಯ್ನ್ ಇದ್ದಾಗ, ತುಂಬಾ ನೋವಿದ್ದಾಗ ನೋವು ನಿವಾರಕ ಔಷಧಿಗಳನ್ನ ಬಳಸಬೇಕು. ಇದನ್ನ ವೈದ್ಯರು ಸಿಬ್ಬಂದಿಗೆ ಇದ್ರ ಬಗ್ಗೆ ಸಾಕಷ್ಟು ಅರಿವು ಇರುತ್ತದೆ. ಅವ್ರ ರೈತರು ಅವ್ರ ಗಮನಕ್ಕೆ ತಂತು ಅಂದ್ರೆ ಅವರು ಅದನ್ನ ಚಿಕಿತ್ಸೆಯನ್ನು ನೀಡ್ತಾರೆ. ಮತ್ತು ರೋಗ ಕಾಣಿಸಿಕೊಂಡ ಪ್ರದೇಶದಲ್ಲಿ ನಾವೇನ್ ಮಾಡಬೇಕು, ರೈತರು ಅಥವಾ ಸಾರ್ವಜನಿಕರು, ಜಾನುವಾರುಗಳ ಚಲನವಲನಗಳ ಮೇಲೆ ನಿರ್ಬಂಧವನ್ನ ಹಾಕಬೇಕು. ಏಕೆಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಆದಷ್ಟು ಮಟ್ಟಿಗೆ ಜಾನುವಾರುಗಳನ್ನ ಸಾಗಿಸಬಾರದು. ಮತ್ತೆ ಜಾನುವಾರುಗಳು ಒಟ್ಟಿಗೆ ಸೇರ್ತಕ್ಕಂತ ಕೆಲವೊಂದು ಪ್ರದೇಶಗಳು ನಾವು ನೋಡಿರ್ತೀವಿ, ಅಲ್ಲಿ ಜಾತ್ರೆಗಳ ಸಂದರ್ಭದಲ್ಲಿ ಪಶು ಮೇಳಗಳು, ಹೌದು, ಸಂತೆಗಳ ಅಂತ ಮಾರಾಟ ಮಾಡತಕ್ಕಂತ ಜಾಗ ಮೇಳಗಳು, ಇಂಥವನ್ನ ಈ ಕಾಯಿಲೆ ಇರ್ತಕ್ಕಂತ ಜಾಗಗಳಲ್ಲಿ ಮತ್ತೆ ನಿಷೇಧ ಮಾಡಿಬಿಡೋದು ಒಳ್ಳೇದು. ಮತ್ತೆ ಈ ರೋಗದಿಂದ ನರಳತಾ ಇರತಕ್ಕಂತ ಏನ್ ರಾಸಿಗೆ ಕೆಲಸವನ್ನ ಮಾಡಿಸೋದನ್ನ ನಿಲ್ಸಿ, ಅಂದ್ರೆ ಎತ್ತುಗಳಿಗೆ ರೆಸ್ಟ್ ಕೊಡಬೇಕು, ನೆರಳಿನಲ್ಲಿ ಕಟ್ಟಾಕ್ಬೇಕು, ಬಿಸಿಲು ಬಿತ್ತು ಅಂದ್ರೆ ಸುಸ್ತಾಗ್ತದೆ, ಸುಲಭವಾಗಿ ಜೀರ್ಣಗೊಳ್ತಕ್ಕಂತಹ ಹಸಿರುಲ್ಲು ಅಂತ ಸ್ವಲ್ಪ ಪ್ರಮಾಣದಲ್ಲಿ ಗಂಜಿಯನ್ನ ಕೊಡಬಹುದು. ಮತ್ತೆ ಬಹಳ ಮುಖ್ಯವಾಗಿ ಆಗ್ಲೇ ಹೇಳಿದಾಗೆ ಇದು ಕೀಟಗಳು ಮತ್ತು ಪರಾವಲಂಬಿ ಜೀವಿಗಳಿಂದ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹರಡುತ್ತೆ ಅಂತ ಹೇಳಿದು. ಹಾಗಾಗಿ ಈ ಕೀಟಗಳನ್ನ ನಾವು ಕಂಟ್ರೋಲ್ ಮಾಡತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕಾಗಿ ನಾವು ಕೀಟನಾಶಕಗಳನ್ನ ಬಳಸಬಹುದು, ಅಥವಾ ಕೆಲವೊಬ್ರು ರೈತರು ಏನ್ ಮಾಡ್ತಾರೆ, ಈ ಸೊಳ್ಳೆ ಪರದೆಗಳನ್ನ ಕಟ್ಕೋತಾರೆ, ಹಸುಗಳಿಗೆ ಸೊಳ್ಳೆ ಕಚ್ಚಬಾರದು ಅಂತ. ಅದು ಸಹ ಬಹಳ ಒಂದು ಉತ್ತಮವಾದಂತಹ ಒಂದು ನಿಯಂತ್ರಣ ಕ್ರಮ. ಮತ್ತೆ ವ್ಯಾಕ್ಸಿನೇಷನ್ಗಳ ಬಗ್ಗೆ ಹೇಳಬೇಕು ಅಂತಂದ್ರೆ, ಈಗ ಸಂಶೋಧನಾ ಹಂತದಲ್ಲಿ ನಿರ್ದಿಷ್ಟವಾದ ಲಂಪಿ ಸ್ಕಿನ್ ಡಿಸೀಸ್ ಲಸಿಕೆಯನ್ನ ನಮ್ಮ ದೇಶದಲ್ಲಿ NRC ಈಕ್ವೈನ್ ಅಂತ ಬರ್ತದೆ, ಅದೊಂದು ಭಾರತೀಯ ಕೃಷಿ ಅನುಸಂಧಾನ ಸಂಸ್ಥೆಯ ವತಿಯಿಂದ, ಮತ್ತೆ ಭಾರತೀಯ ಪಶುವೈದ್ಯಕೀಯ ಸಂಶೋಧನಾ ಸಂಸ್ಥೆ ಬರೆಯಲಿ, ಇವರಿಬ್ರು ಸೇರಿ ಇದನ್ನ ಆಲ್ರೆಡಿ ಸಂಶೋಧನೆ ಮಾಡಿದ್ದಾರೆ. ಸದ್ಯದಲ್ಲೇ ಅದು ರೈತರ ಬಳಕೆಗೆ ಇನ್ನೊಂದು 5-6 ತಿಂಗಳಲ್ಲಿ ದೊರೆಯತಕ್ಕಂಥ ಸಾಧ್ಯತೆ ಇದೆ. ಆದ್ರೆ ಈಗ ನಾವು ಕೊಡ್ತಾ ಇರತಕ್ಕಂತ ಲಸಿಕೆ ಯಾವುದು ಅಂತಂದ್ರೆ, ಅದು ಗೋಟ್ ಪಾಕ್ಸ್ ಅಂತ ಹೇಳ್ತೀವಿ ನಾವು, ಏನು ಮೇಕೆಗಳಲ್ಲಿ ಬರ್ತಕ್ಕಂತಹ ಪಾಕ್ಸ್ ಕಾಯಿಲೆ ಏನು ವ್ಯಾಕ್ಸಿನ್ ಇದೆ, ಅದನ್ನ ಸಿಡುಬಿನ ವ್ಯಾಕ್ಸಿನ್ ಅನ್ನ ಈ ಲಂಪಿ ಸ್ಕಿನ್ ಡಿಸೀಸ್ಗೆ ಬಳಸ್ಕೋತಾ ಇದೀವಿ. ಯಾಕಂದ್ರೆ ಇದರಿಂದನೂ 60-70% ರಕ್ಷಣೆ ಇದೆ ಅಂತಕ್ಕಂಥದ್ದು ವೈಜ್ಞಾನಿಕವಾಗಿ ದೃಢಪಟ್ಟಿದೆ. ಹಾಗಾಗಿ ಈಗ ಸದ್ಯಕ್ಕೆ ನಾವು ಗೋಟ್ ಪಾಕ್ಸ್ ಅನ್ನ ಬಳಸ್ಕೋತಾ ಇದಾರೆ. ಈ ಗೋಟ್ ಪಾಕ್ಸ್ ಅನ್ನ ಅವುಗಳಿಗೆ ಎಷ್ಟು ಪ್ರಮಾಣದಲ್ಲಿ ನೀಡ್ತಾರೋ, ಅಂದ್ರೆ ಈಗ 1 ml ಅನ್ನ ಅಷ್ಟು ಕೊಡ್ತಾರೆ, ಅಷ್ಟೇ ML ಅಷ್ಟನ್ನ ಸಬ್ಕ್ಯೂಟೇನಿಯಸ್ ಅಂತ ಕರಿತೀವಿ ನಾವು, ಚರ್ಮದ ಕೆಳಭಾಗಕ್ಕೆ ಇಂಜೆಕ್ಟ್ ಮಾಡ್ತಾರೆ. ಮತ್ತೆ ಈ ಕೊಟ್ಟಿಗೆಗಳನ್ನ ನಾವು ಸೂಕ್ತವಾದ ಸೋಂಕು ನಿವಾರಕಗಳು ಅಂತ ನಾವು ಹೇಳ್ತೀವಿ. ನಮ್ಮ ಹತ್ರ ಎಲ್ಲರ ಹತ್ರ ಬ್ಲೀಚಿಂಗ್ ಪೌಡರ್ ಅಂತ ಗೊತ್ತೇ ಇರ್ತದೆ, ಅದನ್ನ 2-3% ಅಷ್ಟು ದ್ರಾವಣ ತರ ಮಾಡಿ ಕೊಟ್ಟಿಗೆಯನ್ನ ನಾವು ಸ್ವಚ್ಛ ಮಾಡೋದಕ್ಕೆ ಬಳಸ್ಕೋಬಹುದು. ಇದಲ್ದನೆ ಫಾರ್ಮಲಿನ್ 1% ಅಷ್ಟು ಬಳಸ್ಕೋಬಹುದು, 20% ಈಥರ್ ಅಂತ ಬರ್ತದೆ ಅದನ್ನ ಬಳಸ್ಕೋಬಹುದು, ಮತ್ತೆ ಫಿನಾಲ್ನ ಬಳಸ್ಕೊಂಡು ನಾವು ಸ್ವಚ್ಛವನ್ನ ಮಾಡಿದ್ದೇ ಆಗ್ದಲ್ಲಿ ಕೊಟ್ಟಿಗೆಯನ್ನ, ಅದ್ ಬಹಳ ಸುಲಭವಾಗಿ ಈ ವೈರಸ್ ಅನ್ನ ನಾವು ನಾಶ ಮಾಡಬಹುದು. ಮತ್ತು ಚಿಕಿತ್ಸೆ ಅಂತ ಹೇಳಿದ ತಕ್ಷಣ ಈ ಕೆಲವೊಂದ್ಸಲ ವೈದ್ಯರು ತಕ್ಷಣ ಸಿಗೋದಿಲ್ಲ ಅಂತ ಸಂದರ್ಭದಲ್ಲಿ, ಮತ್ತೆ ವೈದ್ಯರೇ ಸಹ ಇದನ್ನ ಶಿಫಾರಸು ಕೂಡ ಮಾಡ್ತಾರೆ ಏನಂತಂದ್ರೆ, ಮನೆ ಮದ್ದು ಏನು, ನಮ್ಮ ರೈತರು ಬಹಳ ಸುಲಭವಾಗಿ ತಮ್ಮ ಮನೆಯಲ್ಲೇ ಔಷಧಿಗಳನ್ನ ತಯಾರಿಸ್ಕೋಬಹುದು. ಅದಕ್ಕೊಂದು NDDB ಅಂತಕ್ಕಂತ ಒಂದು ಸಂಸ್ಥೆ, ಅದು ಆ ಸಂಸ್ಥೆಯಿಂದ ಒಂದು ಮನೆ ಮದ್ದನ್ನ ಹೇಳಿದ್ದಾರೆ. ಅದು 2 ರೀತಿ ಬರ್ತದೆ, ಒಂದು ಬಾಯಿಂದ ಕುಡಿಸ್ತಕ್ಕಂತಹ ಔಷಧಿ, ಇದಕ್ಕಾಗಿ ಒಂದು 10 ವೀಳ್ಯದೆಲೆ, 10 ಗ್ರಾಂ ಕರಿಮೆಣಸು, 10 ಗ್ರಾಂ ಉಪ್ಪು, ಮತ್ತೆ 50 ಗ್ರಾಂನಷ್ಟು ಬೆಲ್ಲವನ್ನ ಅರೆದು ಒಂದು ಪೇಸ್ಟ್ ತರ ಮಾಡಿ ಅದನ್ನ ಪ್ರತಿ 3 ಗಂಟೆಗಳಿಗೆ ಒಮ್ಮೆ ಮೊದಲನೇ ದಿನ ತಿನ್ನಿಸ್, ಇದರಿಂದ ಅದು ಸ್ವಲ್ಪ ರೋಗದ ಚಿಹ್ನೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಮತ್ತೆ ಗಾಯಗಳು ಇದ್ದಂತ ಸಂದರ್ಭದಲ್ಲಿ ಇದಕ್ಕೂ ಒಂದು ಫಾರ್ಮುಲಾವನ್ನು ಹೇಳಿದ್ದಾರೆ ಅವರು, ಕುಪ್ಪಿ ಗಿಡ ಅಂತ ಬರ್ತದೆ ಅದು, ಆ ಕುಪ್ಪಿ ಗಿಡ ಒಂದು ಬೊಗಸೆಯಷ್ಟು, ಮತ್ತೆ ಒಂದು 10 ಎಳೆ ಬೆಳ್ಳುಳ್ಳಿ, ಒಂದು ಬೊಗಸೆಯಷ್ಟು ಬೇವಿನ ಸೊಪ್ಪು, 1/2 ಲೀಟರ್ ಕೊಬ್ಬರಿ ಎಣ್ಣೆ, ಅರಿಶಿನ 1/20 ಗ್ರಾಮು, ಒಂದು ಬೊಗಸೆಯಷ್ಟು ಮೆಂದಿ ಸೊಪ್ಪು, ಗೋರಂಟಿ ಸೊಪ್ಪು ಅಂತ ಕೇಳಿರ್ತೇನೆ, ಮತ್ತೆ ಒಂದು ಬೊಗಸೆಯಷ್ಟು ತುಳಸಿ, ಇದಿಷ್ಟನ್ನ ಅದು ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಕುದಿಸಿ ಅದು ಆರಿದ ಮೇಲೆ ಗಾಯಗಳಿಗೆ ಹಾಗಾಗಿ ಒಂದು ಹಚ್ಚಿಕೊಳ್ತಾ ಇರೋದು ಸಹ ಒಳ್ಳೇದು. ಇದು ತಾವೇ ಮಾಡ್ಕೋಬಹುದಂತಹ ಒಂದು ಮನೆ ಔಷಧಿ, ಹಾಗಂತ ವೈದ್ಯರನ್ನ ಸಂಪರ್ಕ ಮಾಡಬಾರದು ಅಂತಲ್ಲ. ನಿರ್ದಿಷ್ಟವಾದ ಚಿಕಿತ್ಸೆ ಏನಿರ್ತದೆ ಅದು ವೈದ್ಯರಿಂದ ಕೊಡಿಸ್ಕೋಬೇಕು. ನೀವು ಮಾಡ್ತಕ್ಕಂಥ ಕೆಲಸ ಇದು ಅಂತ ನಾನು ರೈತವರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ರೋಗ ಬರದಂತೆ ಯಾವ ರೀತಿ ತಡೆಗಟ್ಟಬಹುದು, ಮತ್ತೆ ಒಮ್ಮೆ ಕಾಣಿಸ್ಕೊಂಡ ಮೇಲೆ ಇದನ್ನ ಯಾವ ರೀತಿ ನಿಯಂತ್ರಣ ಮಾಡಬಹುದು ಅನ್ನೋ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಈ ಒಂದು ರೋಗ ಹರಡಲಿಕ್ಕೆ ಶುರುವಾದಾಗ್ಲಿಂದ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಕಾಯಿಲೆ ಮನುಷ್ಯ ಹರಡುತ್ತೆ, ಹಸುವಿಗೆ ಬಂದಿದೆ ಅಂತ ಗೊತ್ತಾದ್ರೆ ಅದರ ಸಂಪರ್ಕದಲ್ಲಿರ್ತಕ್ಕಂಥ ಮನುಷ್ಯರಿಗೂ ಬರುತ್ತೆ, ಸತ್ತೋಗ್ತಾರೆ, ಹೀಗೆ ಸಾಕಷ್ಟು ಸುದ್ದಿಗಳು ಬರ್ತಾ ಇದೆ. ಹಾಗಾಗಿ ಈ ಕಾಯಿಲೆ ಮನುಷ್ಯರಿಗೆ ಹರಡುತ್ತಾ, ಈ ರೋಗ ಹರಡೋದ್ರಿಂದ ಏನಾದರೂ ಸಾವು ನೋವು ಸಂಭವಿಸುವಂತ ಸಾಧ್ಯತೆ ಇರುತ್ತಾ ಮನುಷ್ಯರಿಗೆ ಅಂತ ಹೇಳಿ? ಇದು ಬಹಳ ಮುಖ್ಯವಾದ ಪ್ರಶ್ನೆ, ಇದು ಮುಂಚೆನೆ ಕೇಳಬೇಕಿತ್ತು ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ನಾವು ರೈತರು ಇರ್ಬೋದು, ಸಾರ್ವಜನಿಕರು ಇರಬೇಕು, ಈ ವದಂತಿಗಳಿಗೆ ಕಿವಿ ಕೊಡ್ತಕ್ಕಂತ ಕೆಲಸವನ್ನ ಮಾಡಬಾರ್ದು. ನಾವೆಲ್ಲ ಸಾಕಷ್ಟು ಬುದ್ಧಿವಂತರಿದ್ದಾರೆ ರೈತರೆಲ್ಲ. ಯಾಕೆ ಅಂತಂದ್ರೆ ವಾಟ್ಸಪ್ ಅಲ್ಲಿ ಅಥವಾ ಎಲ್ಲೋ ಒಂದ್ ಕಡೆ ಬಂದಂತ ಯಾರೋ ಹೇಳಿದಂತದ್ದು ಎಲ್ಲವೂ ಸತ್ಯವಾಗಿರ್ಬೇಕಲ್ಲ. ವೈಜ್ಞಾನಿಕವಾಗಿ ಏನ್ ದೃಢಪಟ್ಟಿರ್ತದೆ ಅದನ್ನ ನಾವು ನಂಬಬೇಕು. ಯಾಕೆ ಅಂತಂದ್ರೆ ನಾನು ಮುಂಚೆನೆ ಹೇಳಿದೆ, ಇದು ಕೇಪ್ರಿಪಾಕ್ಸ್ ಅಂತ ಏನಿದ್ರು ವೈರಾಣುವಿನ ಹೆಸರು. ಇದು ಕೇಪ್ರಿ ಅಂತ ಅಂದ್ರೆ ಗೋಟ್ ಅಂತ ಅಂದ್ರೆ ಏನು ಮೇಕೆ ಅಂತ ಅರ್ಥ. ಅದ್ರ ಹೆಸರು ಕೇಪ್ರಿಪಾಕ್ಸು, ಪ್ರಭೇದ ಕೇಪ್ರಿಪಾಕ್ಸ್ ಅಷ್ಟೇ. ಆಡುಗಳಿಗೆ, ಮೇಕೆಗಳಿಗೆ ಮತ್ತೆ ಕುರಿಗಳಿಗೂ ಸಹ ಈ ಕಾಯಿಲೆ ಬರೋದಿಲ್ಲ, ದನಗಳಿಗೆ ಮತ್ತು ಎಮ್ಮೆಗಳಿಗೆ. ಕೆಲವೊಂದು ವೈಲ್ಡ್ ಅನಿಮಲ್ಸ್ ಅಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ನಿದರ್ಶನ ಇದೆ. ಅದು ಬಿಟ್ಟು ಅಂತ ಅಂದ್ರೆ ಇನ್ ಯಾವ ಈ ಕುರಿಗಳು, ಮೇಕೆಗಳು, ನಾಯಿ ಬೆಕ್ಕುಗಳು, ಮನುಷ್ಯರು ಯಾರಿಗೂ ಸಹ ಈ ವೈರಸ್ಸಿನಿಂದ ಯಾವುದೇ ರೀತಿಯಾದಂತ ಸಮಸ್ಯೆಯೂ ಇಲ್ಲ. ಮತ್ತೆ ನೀವು ವದಂತಿ ಬಗ್ಗೆ ಹೇಳ್ತಾ ಇದ್ರಿ, ಆ ವದಂತಿಯಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಯಾವುದೋ ಒಂದು ಕಾಯಿಲೆ, ಕುಷ್ಠರೋಗ ಇರ್ಬೋದು, ಇನ್ಯಾವುದೋ ಒಂದು ರೋಗ ಇರ್ಬೋದು, ಆ ರೋಗದ ಒಂದು ಫೋಟೋವನ್ನ ಹಾಕ್ಬಿಟ್ಟು ಇದು ಚರ್ಮದ ಗಂಟು ರೋಗ, ಹಸುವಿನ ಹಾಲು ಕುಡಿದು ಬಿಟ್ಟು ಬಂತು ಅಂತ. ಮೊದಲನೇದಾಗಿ ಮನುಷ್ಯರಿಗೆ ವೈರಾಣುವಿನಿಂದ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ. ಎರಡನೇದು ಈ ಹಾಲಿನಿಂದ ಮನುಷ್ಯರಿಗೆ ಹರಡ್ತಾ ಇದೆ ಅನ್ನೋದು ಸಹ ಸುಳ್ಳೆ. ಯಾಕೆಂದ್ರೆ ಯಾವುದೇ ಕಾಯಿಲೆ ಇರ್ಬೋದು, ಚರ್ಮ ಗಂಟು ರೋಗ ಅಥವಾ ಇನ್ನೊಂದು ವೈರಾಣು, ಇನ್ನೊಂದು ಬ್ಯಾಕ್ಟೀರಿಯಾ ಯಾವುದೇ ಇದ್ರು ಸಹ ಹಾಲನ್ನ ಚೆನ್ನಾಗಿ ಕುದಿಸಿಬಿಟ್ಟು ಕುಡಿತು ಅಂತಂದ್ರೆ ಅಲ್ಲಿರ್ತಕ್ಕಂಥ ಎಂತಹ ವೈರಾಣು ಆಗಿರ್ಲಿ ಅದು ಸಂಪೂರ್ಣವಾಗಿ ನಾಶವಾಗುತ್ತೆ. ಹಾಗಾಗಿ ಇದು ವದಂತಿ ಅಂತ ಹೇಳ್ಬೋದು. ಇನ್ ಯಾವುದೇ ರೀತಿಯಾದಂತ ವೈಜ್ಞಾನಿಕವಾದ ಇದಕ್ಕೆ ಒಂದು ಪುರಾವೆ ಇಲ್ಲ. ದಯವಿಟ್ಟು ಯಾರೂ ಸಹ ಇದ್ರ ಬಗ್ಗೆ ಗಮನವನ್ನು ಹರಿಸಬೇಡಿ, ಆತಂಕಕ್ಕೆ ಒಳಗಾಗ್ತಕ್ಕಂತಹ ಅವಶ್ಯಕತೆ ಇಲ್ಲವೇ ಇಲ್ಲ. ಇಲ್ಲಿ ನಮ್ಮ ರೈತ ಬಾಂಧವರು ಮತ್ತೆ ಸಾರ್ವಜನಿಕರು ಇದೊಂದು ವಿಚಾರವನ್ನ ಮನನ ಮಾಡ್ಕೋಬೇಕು. ಈ ಒಂದು ಚರ್ಮಗಂಟು ರೋಗದಿಂದ ಮನುಷ್ಯರಿಗೆ ಯಾವುದೇ ರೀತಿಯಾದಂತಹ ರೋಗ ಆಗ್ಲಿ ಕಾಯಿಲೆ ಆಗ್ಲಿ ಬರೋದಿಲ್ಲ. ಇನ್ನು ಈ ದನಗಳ ಅಥವಾ ನಮ್ಮ ಏನು ಹಸುಗಳ ಹಾಲನ್ನ ಸೇವನೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಈ ರೋಗ ಬರೋದಿಲ್ಲ. ಮುಖ್ಯವಾಗಿ ಇಲ್ಲಿ ಏನು ಗಮನಿಸ್ಕೋಬೇಕು, ಹಾಲನ್ನ ಸೇವನೆ ಮಾಡುವ ಮುಂಚೆ ಅದನ್ನ ಚೆನ್ನಾಗಿ ಬಿಸಿ ಮಾಡಿ ಚೆನ್ನಾಗಿ ಕುದಿಸಿ ಆರಿಸಿಕೊಂಡು ಕುಡಿದ್ರೆ ಯಾವುದೇ ರೀತಿಯಾದಂತಹ ಕಾಯಿಲೆ ಬರೋದಿಲ್ಲ ಅನ್ನೋದನ್ನ ಖಂಡಿತವಾಗಿ ನಮ್ಮ ರೈತ ಬಾಂಧವರು ಈ ಒಂದು ವಿಚಾರವನ್ನ ಮನನ ಮಾಡ್ಕೊಳ್ಬೇಕು ಅಂತ ಹೇಳ್ತಾ. ಸರ್, ಇದುವರೆಗೆ ದನಗಳಲ್ಲಿ ಕಂಡುಬರುವಂತಹ ಚರ್ಮಗಂಟು ರೋಗದ ನಿರ್ವಹಣೆ ಕುರಿತಂತೆ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರಿ. ಈ ಕುರಿತಂತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ನಮ್ಮ ರೈತ ಬಾಂಧವರಿಗೆ ಅನಿಸಿದ್ರೆ ತಮ್ಮನ್ನ ಸಂಪರ್ಕವನ್ನು ಮಾಡುವಂತದ್ದು ಹೇಗೆ? ನನ್ನ ದೂರವಾಣಿ ಸಂಖ್ಯೆಯನ್ನು ಬರ್ಕೊಳ್ಳಿ, 9663303688. ತಮ್ಮ ಸಂಖ್ಯೆಯನ್ನು ಮತ್ತೊಮ್ಮೆ ತಿಳಿಸ್ಕೊಡಿ ಸರ್. 9663303688. ಒಳ್ಳೇದು ಸರ್. ಇದುವರೆಗೆ ದನಗಳಲ್ಲಿ ಕಂಡುಬರುವಂತಹ ಚರ್ಮಗಂಟು ರೋಗದ ನಿರ್ವಹಣೆ ಕುರಿತಂತೆ ಸಾಕಷ್ಟು ವಿವರವಾದಂತಹ ವಿಚಾರಗಳನ್ನ ತಿಳಿಸ್ಕೊಟ್ರಿ. ತಮ್ಮೆಲ್ಲ ಈ ಮಾಹಿತಿಗಳಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಜಾನುವಾರುಗಳಲ್ಲಿ ಕಂಡುಬರುವ ಚರ್ಮದ ಗಂಟು ರೋಗದ ನಿರ್ವಹಣೆ ಈ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ರೋಗಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಸಿ ಗಿರೀಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಗೋರ ರವಿಶಂಕರ್. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं,